ಪೂರ್ತಿ ಕಂಪ್ಲೀಟ್ ಆಗಿ ವೇಸ್ಟ್ ಲ್ಯಾಂಡ್ ಆಗೋಯ್ತು. ನನಗೆ ಬಂದಾದ್ಮೇಲೆ ಒಂದು ಸ್ವಲ್ಪ ಯಾಕೆ ಮಾಡಬಾರ್ದು, ಜೊತೆಗೆ ಇದನ್ನು ಇದೇ ಮೇನ್ ಅಲ್ವಾ ಅನ್ಕೊಂಡು ನನಗೆ ತುಂಬಾ ಇಂಟ್ರೆಸ್ಟ್ ಬಂತು. ನಮ್ಮ ತಾತವ್ರು ತುಂಬಾ ಫೇಮಸ್, ಅವರು ಚೆನ್ನಾಗಿ ಬೆಳೀತಿದ್ರು, ಅವರೇ ಇನ್ಸ್ಪಿರೇಷನ್ ಸರ್ ನನಗೆ. 2012 ಇಸ್ವಿಗೆ ಬಂದು ಸ್ಟಾರ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಬಂದೆ ನಾನು ಮೇಜರ್ ಆಗಿ ದಾಳಿಂಬೆ ಹಾಕ್ತೆ ಸರ್. ಅವಾಗ ತೆಂಗು ಅಡಿಕೆ ಎಲ್ಲ ಹೋಗ್ಬಿಟ್ಟಿತ್ತು. ಅವಾಗಿಟ್ಟು ನನಗೆ ಲಾಭ ಮಾಡ್ಕೊಳ್ಬೇಕು ಅಂದ್ರೆ ಒಂದು 10 ವರ್ಷ ಬೇಕಾಗುತ್ತೆ. ಅದಕ್ಕೆ ನಾನು ಯೋಚನೆ ಮಾಡಿ ಯಾವುದು ಬೇಗ ಎಕನಾಮಿಕಲಿ ಫಾಸ್ಟ್ ಆಗಿ ಮಾಡಬಹುದು ಅಂತ ಅನ್ಸಿ ನಾನು ಪ್ಲಾನ್ ಮಾಡಿಕೊಂಡು, ಅದು ಬರಗಾಲದ ಬೆಳೆ ಸರ್ ಅದು, ದಾಳಿಂಬೆ ನೀರು ಕಡಿಮೆ ಟೆಂಪರೇಚರ್ ಜಾಸ್ತಿ ಬೇಕಿತ್ತು ಆ ಟೈಮಲ್ಲಿ, ಅದಕ್ಕೆ ಸೂಟ್ ಅನ್ನಿಸ್ತು. ರಮೇಶ್ ಅಂತ ಹೇಳಿ ನಮ್ಮ ಮಾವರವರು ಅವ್ರು ಹಾಕಿದ್ರು ಫಸ್ಟ್. ಸೊ ಅವ್ರ ಕಡೆಯಿಂದ ನಾನು ಇನ್ಸ್ಟ್ರಕ್ಷನ್ ತಗೊಂಡು 2012 ಇಸ್ವಿನಲ್ಲಿ ದಾಳಿಂಬೆ ಹಾಕಿದ್ವಿ. 3 ಎಕರೆ ಹಾಕಿದ್ವಿ ಸರ್, 850 ಗಿಡ. ಅದು ಫಸ್ಟ್ ಕ್ರಾಪ್, ನಮಗೂ ಏನು ಐಡಿಯಾ ಇರಲಿಲ್ಲ, ಬಟ್ ಹಾಕದ್ ಹಾಕಿದ್ವಿ. ಆಮೇಲೆ ಅದನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಂತು. ಸ್ಟಾರ್ಟಿಂಗು ಅದು 1.5 ವರ್ಷಕ್ಕೆ ನಮಗೆ ಹಣ್ಣು ಸಿಗುತ್ತೆ ಸರ್, 1.5 ವರ್ಷಕ್ಕೆ ಹಣ್ಣು ಸಿಗುತ್ತೆ ಫಸ್ಟ್ನೇ ಕ್ರಾಪ್. ಅದು ಒಂದು 3.5 ಲಕ್ಷ ಖರ್ಚು ಮಾಡಿದ್ವಿ 1.5 ವರ್ಷಕ್ಕೆ. ಫಸ್ಟ್ನೇ ಬೆಳೆಲ್ಲೇ ಒಂದು 50,000 ಲಾಭ ಬಂತು, 4 ಲಕ್ಷ ಬಂತು. ಸೊ 4 ಲಕ್ಷ ಬಂದಾದ್ಮೇಲೆ ಒಳ್ಳೆ ಲಾಭ ಅಂದ್ರೆ ಒಂದು ಇನ್ನೂ ಇನ್ಸ್ಪಿರೇಷನ್ ಚೆನ್ನಾಗಿ ಬಂತು, ದುಡಿಬಹುದು ಲ್ಯಾಂಡ್ ಅಲ್ಲಿ ಫೀಲ್ಡ್ ಅಲ್ಲಿ ಅಂತ ಹೇಳಿ. ಅದಾದ ತಕ್ಷಣ ಅದಕ್ಕೆ ಮತ್ತೆ ತೆಂಗಿನ ಕಡೆ ಅಡಿಕೆ ಕಡೆನು ಗಮನ ಕೊಟ್ಕೊಂಡು ಅದನ್ನು ಹಾಕ್ತಾ ಇದ್ವಿ. ತೆಂಗು ಅಡಿಕೆನು ಅವಾಗ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಮುಂಚೆ ಎಲ್ಲ ಬೆಳೆದೆಲ್ಲ ಹೋಗಿತ್ತು, ಆ ಅಮೌಂಟ್ ನ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್ ಕ್ರಾಪ್ ಅಲ್ಲಿಗೆ ವರ್ಷಕ್ಕೆ ಬರುತ್ತೆ ಸರ್. ಇವಾಗ ಅಲ್ಲಿಗೆ ಮತ್ತೆ ಮಾರ್ಚು ಅಲ್ಲಿ 1 ವರ್ಷ ಆದ್ಮೇಲೆ ಫಸ್ಟ್ನೇ ಬೆಳೆಗೆ 1.5 ಲಕ್ಷ ಖರ್ಚು ಮಾಡಿದ್ವಿ, ಸೆಕೆಂಡ್ನೇ ಬೆಳೆಗೆ 1.5 ಲಕ್ಷ ಖರ್ಚಾಯ್ತು ಸರ್. ಅವಾಗ ನಮಗೆ 8 ಲಕ್ಷ ಲಾಭ ಸಿಕ್ತು 1 ವರ್ಷಕ್ಕೆ. ಸೊ ಅವಾಗ್ಲಿಂದ ಎಕನಾಮಿಕಲಿ ಸ್ವಲ್ಪ ಚೆನ್ನಾಗಾಯ್ತು. ಅವಾಗ ಎಲ್ಲಾ ಫೀಲ್ಡ್ ಏನು 25 ಎಕರ್ಸ್ ಲ್ಯಾಂಡ್ ಇತ್ತು, ವೇಸ್ಟ್ ಲ್ಯಾಂಡ್ ಆಗಿ ಆ JCP ಎಲ್ಲ ತರಿಸಿ ಗಿಡ ಎಲ್ಲ ಕೀಳಿಸ್ಕೊಂಡು, ಸೊ ದುಡಿಬಹುದು ಇದ್ರಲ್ಲೇ ಜಮೀನಲ್ಲಿ ಕರೆಕ್ಟ್ ಟೈಮಿಗೆ ಇನ್ ಟೈಮಿಂಗ್ ಮಾಡಿದ್ರೆ ಅಂತ ಹೇಳಿ ಇವೆಲ್ಲ ಗೊತ್ತಾಯ್ತು. ಒಳ್ಳೆ ನೆಟ್ವರ್ಕ್ ಚೆನ್ನಾಗಿ ಸಿಕ್ತು. ಮಾರ್ಕೆಟ್ಗೆ ಹೋಗಿದ್ವಿ, ಮೈಸೂರು ಮಾರ್ಕೆಟು, ಬೆಂಗಳೂರು ಮಾರ್ಕೆಟು, ಚೆನ್ನೈ ಮಾರ್ಕೆಟು, ಒಳ್ಳೊಳ್ಳೆ ಸಂಘಗಳೆಲ್ಲ ಮಾಡಿಕೊಂಡು ಬೆಳೆಗಾರದು ಒಳ್ಳೆ ಚೆನ್ನಾಗಿ ನೆಟ್ವರ್ಕ್ ಸಿಕ್ತು. ಅದರಿಂದ ಇನ್ಸ್ಪಿರೇಷನ್ ಬಂತು, ಎಂತೆಂಥ ದೊಡ್ಡ ಬೆಳೆಗಾರಿದ್ದಾರೆ. ಸೊ ಕೃಷಿನಲ್ಲೇ ಇಷ್ಟೊಂದು ಕೋಟಿಗಟ್ಟಲೆ ದುಡ್ಡಿದಾರಲ್ವಾ, ಸೊ ಜಮೀನಿದೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಮಗೂ ಅನ್ನಿಸ್ತು. ಅವಾಗ ನನಗೆ ಇನ್ಸ್ಪಿರೇಷನ್ ಆಗಿ ಏನಾದ್ರು ಸಾಧನೆ ಮಾಡಿದ್ರೆ ಸೊ ಜಮೀನಲ್ಲೇ ಮಾಡಬೇಕು ಅಂತ ಹೇಳಿ ಇದುವರೆಗೂ ಸ್ಟಾಪ್ ಆಗಿಲ್ಲ, ಮಾಡ್ತಾನೆ ಇರ್ತೀವಿ ಸರ್. ತಂದೆ ಏನ್ ವೃತ್ತಿ ಮಾಡ್ತಾರೆ? ತಂದೆನು ಫಾರ್ಮರೇ ಸರ್. ಅವ್ರಿಗೆ ಅದೇನು ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ, ಮಾಡಿದ್ರು ಪಾಪ ಅವರು, ಬಟ್ ಅವ್ರಿಗೆ ಯಾಕೋ ಮಳೆಗಾಲ ಕೈ ಕೊಡ್ತು. ಬರ ಜಾಸ್ತಿ ಇತ್ತು, ಏನ್ ಇನ್ವೆಸ್ಟ್ ಮಾಡಿದ್ರು ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಎಷ್ಟು ಮಾಡಿದ್ರು ವೇಸ್ಟ್ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ಕಡಿಮೆ ಆಯ್ತು. ಸೊ ನಾನ್ ಬಂದು ಸ್ಟಾರ್ಟ್ ಮಾಡಿದೆ, ಅದೇ ದಾಳಿಂಬೆನೆ ಮೇನ್ ಸರ್, ಮೇಜರ್ ಆಗಿ ಬಂದು ಎಕನಾಮಿಕಲಿ ಚೆನ್ನಾಗಿದೆ ಫಸ್ಟ್ ದಾಳಿಂಬೆ. ಅವಾಗ ಕೊಬ್ಬರಿ ಅಡಿಕೆ ಆಗ್ಲಿ ಇಷ್ಟೊಂದು ರೇಟು ಇರ್ಲಿಲ್ಲ, ಬಟ್ ಮಳೆ ತುಂಬಾ ಕಡಿಮೆ ಇತ್ತು. ಎಕನಾಮಿಕಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದ್ರೆ ರೈತರು ಕೆಲಸ ಈಸಿ ಅನ್ಸುತ್ತೆ ಸರ್, ಬಟ್ ಒಂದ್ ಅದನ್ನೇ ನಂಬ್ಕೊಂಡಿರಕ್ ಆಗಲ್ಲ. ಕಮರ್ಷಿಯಲ್ ಕ್ರಾಪ್ ಮಾಡ್ಕೊಂಡು ಅದರಿಂದ ಬಂದಿದ್ದ ದುಡ್ಡನ್ನ ಮಿಕ್ಕಿದ್ದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅವಾಗ ಹಾಕಿದ್ದು, ಇವಾಗ ಅಡಿಕೆ ಬಂದಿದೆ, ತೆಂಗಿನಕಾಯಿ ಬಂದಿದೆ. ಮುಂಚೆ ನಮ್ಮ ತಾತವ್ರ ಕಾಲದಲ್ಲಿ 30,000 ಕಾಯಿ ಕಟ್ತಿದ್ವಿ ನಾವು, ಮಧ್ಯ ಮನೆಗೆ ಕಾಯಿ ಇಲ್ಲದಂಗೆ ಆಗ್ಬಿಡ್ತು. 2015 ಇಸ್ವಿನಲ್ಲಿ ಮನೆಗೆ ಕೊಂಡ್ಕೊಂಡು ತಿನ್ನಂಗಾಯ್ತು. ಸೊ ಪ್ರೆಸೆಂಟ್ ಇವತ್ತು ಮತ್ತೆ ತೋಟ ಹೊಸದಾಗಿ ಎಬ್ಬಿಸ್ಕೊಂಡು ಇವತ್ತು 20,000 ಕಾಯಿ ಕಿಡ್ತಾ ಇದೀವಿ ಒಂದು ವರ್ಷಕ್ಕೆ. ಪ್ರೆಸೆಂಟ್ ನಾನೇ ಸ್ವಂತ ತೆಂಗಿಟ್ಟೀನಿ, 4 ವರ್ಷ ಆಯ್ತು. ಇನ್ನೊಂದು 2-3 ವರ್ಷ ಹೋದ್ರೆ 30-40,000 ಕಾಯಿ ಆಗುತ್ತೆ. ಜೊತೆಗೆ ಅಡಿಕೆ 1,000 ಎಕ್ಸ್ಟ್ರಾ ಮಾಡೀನಿ ಸರ್, 3 ಇಯರ್ಸ್ ಆಯ್ತು. ಒಂದು 10-15 ಕ್ವಿಂಟಾಲು ಒಂದ್ ಅಡಿಕೆ ಆಗುತ್ತೆ ಸರ್ ಒಂದೊಂದೆರಡು ವರ್ಷ ಬಿಟ್ರೆ. ಜೊತೆಗೆ ನಮ್ಮ ದೃಷ್ಟಿಗೆ ಮಳೆಗಾಲ ಚೆನ್ನಾಗಿ ಆಗ್ತಿದೆ, ಅದೇ ಖುಷಿ, ಇನ್ನು ಇನ್ಸ್ಪಿರೇಷನ್ ಜಾಸ್ತಿ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ. ಸಾಮಾನ್ಯವಾಗಿ ಯುವಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಓದುವವರೆಗೂ ಕೂಡ ತಂದೆ ತಾಯಿ ಜೊತೆಗೆ ಕೆಲಸ ಮಾಡ್ಕೊಂಡು ಕೃಷಿನಲ್ಲಿ ಎಷ್ಟು ನೆರವಾಗ್ಲಿಕ್ಕೆ ಸಾಧ್ಯ ಅಷ್ಟನ್ನು ಕೂಡ ಮಾಡ್ತಾರೆ. ಎಲ್ಲಿವರೆಗೂ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅವ್ರಿಗೊಂದು ಕೆಲಸ ಅಂತ ಹೇಳಿ ಸಿಗೋವರೆಗೂ ಕೂಡ ಮಾಡ್ತಾರೆ. ಆಮೇಲೆ ಸುಮಾರು ಶೇಕಡಾ ಒಂದು 70-80%ಕ್ಕಿಂತಲೂ ಹೆಚ್ಚು ಜನ ಯುವಕರು ಅವ್ರ ಕೆಲಸ ಏನಿರುತ್ತೋ ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ, ಕೃಷಿಯನ್ನ ಮರ್ತು ಬಿಡ್ತಾರೆ. ಯಾಕೆ ಅಂತಂದ್ರೆ ಅದೊಂಥರ ಲಾಭದಾಯಕ ಅಲ್ಲ ಅನ್ನೋಂಥದ್ದು ಅವರ ಒಂದು ತಿಳುವಳಿಕೆ. ಅದರ ಜೊತೆಗೆ ಅವ್ರಿಗೆ ಮಾಡ್ಲಿಕ್ಕೂ ಆಗೋದಿಲ್ಲ ಕೆಲವ್ರಿಗೆ, ಯಾಕೆಂತಂದ್ರೆ ಈ 2 ದೋಣಿ ಮೇಲೆ ಹೋಗೋದಷ್ಟು ಸುಲಭ ಅಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಆ ತರ ಸಮಸ್ಯೆಯಿಂದಾಗಿ ಅಥವಾ ಎಲ್ಲೋ ದೂರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಂಗಾಗಿ ಅವ್ರಿಗೆ ಮಾಡ್ಲಿಕ್ಕಾಗಲ್ಲ. ನಿಮಗೆ ಕೆಲಸ ಸಿಕ್ಕಿದ್ರು ಕೂಡ ಇದನ್ನು ಕೂಡ ಮುಂದುವರಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ಫಸ್ಟ್ ಆಫ್ ಆಲ್ ನಮ್ದೇ ಸ್ವಂತ ಜಮೀನಿದೆ, ಒಂದು 25 ಎಕರೆ ಜಮೀನ್ ಇತ್ತು. ಮತ್ತೆ ನಾನು ಸುತ್ತಮುತ್ತ ನೋಡಿನಿ, ಯಾರೋ ಒಬ್ರು ಏನೋ ಡಿಗ್ರಿ ಹೋದ ತಕ್ಷಣ ಏನೋ ಒಂದ್ ಸ್ವಲ್ಪ ಜಾಬ್ ಸಿಕ್ಕ ತಕ್ಷಣ ನಾನು ಯಾಕೆ ಮಾಡ್ಬೇಕು ಅನ್ನೋ ರೀತಿನೂ ಹೇಳ್ತಾರೆ, ನನ್ನ ನೋಡೇ ಆಶ್ಚರ್ಯ ಪಡ್ತಾರೆ, ಯಾಕೆ ಇಷ್ಟೊಂದು ಬೇಕು, ಆರಾಮ ಕೆಲ್ಸದಲ್ಲಿದ್ಯಾ, ಯಾಕೆ ಇಷ್ಟೊಂದು ರಿಸ್ಕ್ ತಗೊಂತೀಯ ಅಂತ. ಬಟ್ ಕೃಷಿಕರ ಆಗ್ಬೇಕು ಅಂದ್ರೆ ಒಂದು ಪೇಷನ್ಸ್ ಬೇಕು ಸರ್, ಫಸ್ಟ್ ಪೇಷನ್ಸ್ ಬೇಕು. ಫಸ್ಟ್ ಈಸಿ ಆಗಿ ಇವತ್ತು ಹೋಗಿ ನಾಳೆನ ಲಾಭ ತಗೊಳಕ್ ಆಗಲ್ಲ. ಒಂದು ಬಟ್ ಇವಾಗ ನನ್ನ ನೋಡ ಅನ್ನಿಸ್ತಿದೆ ಅವ್ರಿಗೆ, ಇಲ್ಲ ಕೃಷಿನಲ್ಲೂ ಲಾಭ ಇದೆ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಇರ್ಬೋದು ಅವರು ಮಾಡಕ್ಕೆ ಟ್ರೈ ಮಾಡ್ತಿದಾರೆ, ನನ್ನ ಇನ್ಸ್ಟ್ರಕ್ಷನ್ಸ್ ಕೇಳ್ತಿದಾರೆ, ನಾನು ಸಂಬಂಧಪಟ್ಟಂಗೆ ಅವ್ರಿಗೆ ಏನ್ ಬೇಕು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಬಟ್ ಕಮಿಟ್ಮೆಂಟ್ ಬೇಕು ಸರ್, ಇದು ತುಂಬಾ ಪೇಷನ್ಸ್ ಬೇಕು ಮತ್ತೆ ಕಮಿಟ್ಮೆಂಟ್ ಬೇಕು. ಅಷ್ಟು ಈಸಿ ಆಗಿ ಇವತ್ ಬಂದು ನಾಳೆ ಬರ್ತೀವಿ ಅಂದ್ರೆ ಅದ್ ಎಲ್ಲಾರ್ಗೂ ಆಗಲ್ಲ ಸರ್, ಒಬ್ರಿಗೆ ಮಾತ್ರ ಸಾಧ್ಯ ಕಮಿಟ್ಮೆಂಟ್. ಈ ನಮ್ ಕೊಲೀಗ್ಸ್ ಗಳು ಕೇಳ್ತಾರೆ ಹೆಂಗ್ ಮಾಡ್ತೀರಾ ಅಂತ ಹೇಳಿ, ಬಟ್ ಅದು ಮಾಡ್ಲೇಬೇಕು ಅಂತ ಮನ್ಸ್ ಬಂದ್ರೆ ಆಟೋಮೆಟಿಕ್ ಇವತ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಸರ್ ಕೃಷಿ. ಇಲ್ಲ ಇವತ್ತು ಎಬ್ಬಿಡೋ ನಾಳೆಗ್ ಮಾಡೋಣ, ಇಲ್ಲ ಇನ್ನೊಂದ್ ದಿವಸ ಮಾಡೋಣ ಅಂದ್ರೆ ಅದ್ ಎಲ್ಲಾ ಬೆಳೆನು ಫೇಲ್ಯೂ ಸರ್. ಇವನ್ ಒಂದ್ ರಾಗಿನೂ ಸಹ ಬೆಳೆಯಕ್ ಆಗಲ್ಲ. ಇನ್ ಟೈಮಿಂಗ್ ಮಾಡ್ದ ಹೋದ್ರೆ ಈ ರಾಗಿ ಈಸಿ ಬೆಳೆ ಅಂತ ಹೇಳ್ತಾರೆ, ಅದನ್ನು ಸಹ ನಾವ್ ಇಳುವರಿ ತೆಗಿಯಕ್ ಆಗಲ್ಲ. ಹಂಗಾಗಿ ಅದು ಮನ್ಸಿರ್ಬೇಕು ಫಸ್ಟ್ ಆಫ್ ಆಲ್, ಮಾಡ್ಲೇಬೇಕು ಅಂತ ಮನ್ಸಿದ್ದು. ಮತ್ತೆ ಈಗ ನೆಟ್ವರ್ಕ್ ಗಳು ಇನ್ನೊಬ್ರು ಪಕ್ಕದ ಮೇಲೆ ಯಾರೋ ಮಾಡ್ತಿರ್ತಾರೆ, ಈಗ ಅವ್ರೇನೋ ಬೆಳೆ ಬೆಳೀತಾರೆ, ಅವ್ರನ್ನ ನೋಡಿ ನಾವು ಸುಮ್ನೆ ಹೊಟ್ಟೆವರಿ ಪಡ್ಕೊಳೋದ್ಕಿಂತಲೂ ನಾವ್ ಯಾಕೆ ಅವ್ರಿಗಿಂತ ಹೆಚ್ಚಾಗಿ ಮಾಡಬಾರ್ದು ಅನ್ನೋ ತರ ಮನ್ಸಿಗೆ ಬಂದ್ರೆ. ಸೊ ಅದೇ ಸರ್ ನಮಗೆ ಇನ್ಸ್ಪಿರೇಷನ್ಸ್ ಅಂದ್ರೆ, ಅವ್ರೇನೋ ಆಗ್ತಿದಾರೆ ಅಂದ್ರೆ ಅದಕ್ಕಿಂತ ನಾವು ಜಾಸ್ತಿ ಬೆಳಿಬೇಕು ಅನ್ನೋ ಛಲ ಬಂತು. ಏನೇ ಕಮಿಟ್ಮೆಂಟ್ ಇದ್ರು, ಏನೇ ಕ್ಲಾಸಸ್ ಇದ್ರು, ಈ ಮಾರ್ನಿಂಗ್ ನನ್ನ ಟ್ಯೂಷನ್ಸ್ ಇರುತ್ತೆ ನಮ್ದು 7:30 ಇರುತ್ತೆ. ನಾನು ಆ ಟೈಮಲ್ಲಿ 4:00 5:00 ಎಲ್ಲ ಎದ್ದು ಅಷ್ಟೊತ್ತಿಗೆ ನಂದು ಏನ್ ಕೆಲಸ ಇರುತ್ತೋ ಅದ್ ಮುಗಿಸಿ ಸ್ಪ್ರೇ ಮಾಡೋದಿರ್ಬೋದು, ತೋಟಕ್ಕೆ ಹೋಗೋದಿರ್ಬೋದು, ಕಾಯಿ ಕಳಿಸೋದಿರ್ಬೋದು, ಅದೆಲ್ಲ ಮುಗಿಸಿ ಕಮಿಟ್ಮೆಂಟ್ ಸರ್. ಅದು ಬಂದ್ಬಿಟ್ರೆ ಅದು ನಿದ್ದೆ ಮಾಡಕ್ಕೆ ಬಿಡಲ್ಲ. ಅದು ಕಮಿಟ್ಮೆಂಟ್ ಬಂತು ಅಂದ್ರೆ ಇಲ್ಲ ನೆಕ್ಸ್ಟ್ ಒನ್ ವೀಕ್ ಪ್ಲಾನ್ ಇವತ್ತೇ ಹಾಕೊಂಡಿರ್ತೀವಿ ಸರ್, ಇಂಥ ದಿವಸ ಇದನ್ನ ಮಾಡ್ಬೇಕು, ಈ ತರ ಕಮಿಟ್ಮೆಂಟ್ ಬೇಕು. ಜೊತೆಗೆ ಎಕನಾಮಿಕಲ್ ಸ್ಟ್ರಾಂಗ್ ಇರ್ಬೇಕು ಸರ್. ಏನೋ ನಾನು ಸಾಲ ಮಾಡ್ಬಿಟ್ಟು ರೈತರ ಕೆಲಸ ಮಾಡ್ತೀನಿ ಆಗಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಾವೇನೋ ಎಕ್ಸ್ಪೆಕ್ಟೇಷನ್ ಒಂದ್ 5 ಲಕ್ಷ ಬರುತ್ತೆ ಅನ್ಕೊಂಡ್ರೆ ಅದ್ 2 ಲಕ್ಷ ಆಗ್ಬೋದು, ಇಲ್ಲ 10 ಲಕ್ಷ ಆಗ್ಬೋದು. ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗಲ್ಲ, ಬಟ್ ಮನಸ್ಪೂರ್ತಿ ಮಾಡಿದ್ರೆ ಯಾವತ್ತೂ ಮೋಸ ಆಗಲ್ಲ. ಒಂದೇ ಬೆಳೆ ಮಾಡೋದ್ಕಿಂತಲೂ ಈಗ ಫಾರ್ ಎಕ್ಸಾಂಪಲ್ ಈ ವರ್ಷನೇ ತಗೊಳ್ಳಿ, ಎಲ್ಲ ರೈತರು ಏನ್ ಮಾಡಿದ್ರು ರಾಗಿ ರಾಗಿ ಅಂತ ಹೇಳಿ ರಾಗಿ ಹಾಕಿದ್ರು ಸರ್. ಮೆಪೆಡ್ ಇರುತ್ತೆ ಅಂತ ಹೇಳಿ ಒಂದು 3,300 ರೂಪಾಯಿ ರೇಟ್ ಸಿಗುತ್ತೆ ಸರ್ ಗೌರ್ಮೆಂಟ್ ಇಂದ. ಹೋಸತಿ ಮೆಕ್ಕೆಜೋಳ ರೇಟ್ ಕಮ್ಮಿ ಆಯ್ತು, ನಮ್ಮೂರಲ್ಲೇ ಎಕ್ಸಾಂಪಲ್ ತಗೊಂಡ್ರೆ ಮೆಕ್ಕೆಜೋಳ ಕಮ್ಮಿ ಆಯ್ತು ಅಂತ ಕಂಪ್ಲೀಟ್ 95% ರಾಗಿ ಹಾಕಿದ್ರು. ಮಳೆ ಹೆಚ್ಚಾಗ್ಬಿಟ್ಟು ಸರ್, ನಂದೇ ಎಕ್ಸಾಂಪಲ್, ಈಗ 4 ಎಕರೆ ರಾಗಿ ಹಾಕಿದ್ದೆ, 60 ಚೀಲ ರಾಗಿ ಹಾಕ್ಬೇಕಿತ್ತು ನನಗೆ. ಮಳೆ ಜಾಸ್ತಿ ಆಗಿ ಕುಯ್ಲು ಮಾಡಕ್ ಆಗ್ಲಿಲ್ಲ ಈ ಟೈಮ್ಗೆ, ಬರೀ ನನಗೆ 20 ಚೀಲ ರಾಗಿ ಆಗಿದೆ. ಸೊ ನನಗೆ ಇವಾಗ ಅಲ್ಲಿ ಲಾಸ್ ಆಯ್ತು ರಾಗಿದು. ಅದೇ ತರ ಪ್ಲಾನ್ ಮಾಡಿ ಏನ್ ಮಾಡಿದೆ, ಇನ್ನೊಂದು 6 ಎಕರೆ ಮೆಕ್ಕೆಜೋಳ ಹಾಕ್ತೆ ಸರ್. ಈ ಮೆಕ್ಕೆಜೋಳ 6 ಎಕರೆಲ್ಲಿದೆ, ಮಿನಿಮಮ್ ಅಂದ್ರೆ ಒಂದು 200 ರಿಂದ 220 ಕ್ವಿಂಟಾಲ್ ಮೆಕ್ಕೆಜೋಳ ಆಗುತ್ತೆ ಸರ್. ಈಗ ಕಟಾವ್ ಮಾಡ್ತಾ ಇದೀವಿ ಇವಾಗ ಪ್ರೆಸೆಂಟ್. ಸೊ ಅದ್ರಲ್ಲಿ ಲಾಭ ಬಂತು ಸರ್ ನನಗೆ. ಸೊ ಹಂಗೆ ಒಂದೇ ಬೆಳೆ ಹೋಗೋಕ್ಕಿಂತಲೂ ಬೇರೆ ಬೇರೆ ಬೆಳೆಲ್ ಹೋದ್ರೆ ಒಂದ್ರಲ್ಲಿ ಲಾಸ್ ಆದ್ರೂ ಇನ್ನೊಂದ್ರಲ್ಲಿ ಮೇಕಪ್ ಮಾಡ್ಕೋಬಹುದು, ಲಾಭ ಆಗುತ್ತೆ ಸರ್. ಒಂದೇನೆ ಡಿಪೆಂಡ್ ಆಗೋದು ಉತ್ತಮ ಅಲ್ಲ ಅಂತ ಅನ್ಕೋತೀನಿ. ಈಗ 2011-12 ಇಸ್ವಿನಲ್ಲಿ ದಾಳಿಂಬೆ ಹಾಕ್ತೇನೆ ಅಂತ ಹೇಳಿದ್ರು. ಆ ಕಾಲಕ್ಕೆ ದಾಳಿಂಬೆ ಅನ್ನೋದು ನಮ್ಮ ಅರಸೀಕೆರೆ ಭಾಗಕ್ಕೆ ಬಹಳ ಒಂದು ಹೊಸ ಕ್ರಾಪ್, ಅದು ಯಾರಿಗೂ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಎಲ್ಲೋ ಚಿತ್ರದುರ್ಗ ಹೊಸದುರ್ಗ ಆ ಕಡೆ ಒಂದಷ್ಟು ಬೆಳೀತಾರೆ ಅಂತ ಹೇಳಿ ಗೊತ್ತಿತ್ತು, ಕೈ ತುಂಬಾ ದುಡ್ಡು ಸಿಗುತ್ತೆ ಅಂತ ಹೇಳಿ ಗೊತ್ತಿತ್ತು. ಹೆಂಗ್ ಧೈರ್ಯ ಮಾಡಿ ಹಾಕಿದ್ರಿ ಸರ್? ಹೆಂಗ್ ಧೈರ್ಯ ಮಾಡಿ, ಒಂದ್ ಮದ್ವೆ ಇತ್ತು ಸರ್ ಹೊಸದುರ್ಗ ತಾಲೂಕಲ್ಲಿ, ಒಂದ್ ಮದ್ವೆ ಇತ್ತು. ನಾನು MSc ಮುಗಿಸಿ ಜಾಬ್ ಆದ್ಮೇಲೆ ಅಲ್ಲಿ ಹೋದ್ವಿ, ಅದೆಲ್ಲ ನೋಡಿದ್ಮೇಲೆ ಯಾಕೆ ಹಾಕ್ಬಾರ್ದು ಅಂತ ಹೇಳಿ ಅಲ್ಲಿಂದನೇ ನಾವು ಅವತ್ತೇ ಮದ್ವೆಗೆ ಹೋದೆ, ಒಂದು 5,000 ಅಡ್ವಾನ್ಸ್ ಕೊಟ್ಬಿಟ್ಟೆ. ಅದೇನು ಪ್ಲಾನ್ ಇಲ್ಲ ಸರ್, ಅದೇನೋ ಗೊತ್ತಿಲ್ಲ, ಹೋದ್ವಿ 5,000 ಅಡ್ವಾನ್ಸ್ ಕೊಟ್ವಿ. ಸೊ ಅದು 3 ತಿಂಗಳಿಗೆ ಗಿಡ ಸಿಕ್ತು ನಮಗೆ, ಇನ್ ಮಂತ್ ಆಫ್ ಏಪ್ರಿಲಿಗೆ ಸಿಕ್ತು. ಜನವರಿಲಿ ನಾನು ಅಡ್ವಾನ್ಸ್ ಮಾಡಿದ್ವಿ, ಅವ್ರು ಗಿಡ ತಂದು ಕೊಟ್ರು, ನಾವೇನು ರೆಡಿನೇ ಮಾಡಿಲ್ಲ. ಗಿಡ ಬಂತು ಫಾಸ್ಟ್ ಆಗಿ ಅಂತ ಹೇಳಿ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಅವಾಗ ಪ್ಲಾಂಟೇಶನ್ ಮಾಡಿದ್ವಿ 2012 ಇಸ್ವಿನಲ್ಲಿ. ಅದು ಮುಂಚೆ ಹೊಸದುರ್ಗ ತಾಲೂಕಲ್ಲಿ ಜಾಸ್ತಿ ಇತ್ತು, ಹೌದು. ಹೈಯೆಸ್ಟ್ ರೇಟ್ ಇದ್ದಿದ್ದು 2008 ಇಸ್ವಿ ಸರ್, 8-9 ಪೀಕ್ ಟೈಮ್ ದಾಳಿಂಬೆಗೆ ನಮ್ ಕರ್ನಾಟಕದಲ್ಲಿ. ಅವರೆಲ್ಲ ಹೆಂಗೆ ಅಂದ್ರೆ ಒಂದೊಂದು ಕೆಜಿಗೆ 250 ರೂಪಾಯಿವರೆಗೂ ಮಾರ್ಬಿಟ್ರು. ಅದನ್ನ ನೋಡ್ಕೊಂಡು ಮ್ಯಾಕ್ಸಿಮಮ್ ಬೆಳೆ ಸರ್ ಅವಾಗ 2012-13 ಇಸ್ವಿನಲ್ಲಿ ಅರಸೀಕೆರೆ ತಾಲೂಕ್ ಇರ್ಬೋದು, ಹೊಸದುರ್ಗ ಇರ್ಬೋದು, ಮ್ಯಾಕ್ಸಿಮಮ್ ಮಾಡಿದ್ರು ನಮ್ ಕಡೆಗೆ. ಜೊತೆಗೆ ನಾವು ಮಾಡಿದ್ವಿ, 100 ಜನ ಹಾಕಿದ್ರೆ ಒಂದು 85% ಫೇಲ್ಯೂರ್ ಆಯ್ತು ಸರ್, 85% ಫೇಲ್ಯೂರ್ ಆಯ್ತು. ಇನ್ 15% ಸಕ್ಸಸ್ ಆಗಿರೋದು. ಇವಾಗ್ಲೂ ಹಂಗೆ ಸರ್, ಇವಾಗ ಇನ್ನೂ 5% ಕಮ್ಮಿ ಆಗಿದೆ. ಹಾಕ್ತವರೆಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ಹೇಳಕ್ ಬರಲ್ಲ. ಇವಾಗ ಎಲ್ಲೋ ಇರ್ತಾರೆ, ಅವ್ರೆಲ್ಲೋ ಕುತ್ಕೊಂಡು ಆಳ್ಗಳ ಕೈಲಿ ಮಾಡಿಸ್ತೀವಿ ಅಂತಾರೆ, ಯಾರ ಕೈಲೋ ಸ್ಪ್ರೇ ಮಾಡಿಸ್ತೀವಿ, ಯಾರ ಕೈಲೋ ಕೆಲಸ ಮಾಡಿಸ್ತೀವಿ, ಹಂಗಿದ್ರೆ ಆಗಲ್ಲ ಸರ್. ಏನೇ ದುಡ್ಡಿದ್ರು ನಾವು ಏನು ಪ್ರೆಸೆಂಟು ಬಂದ್ ಮಾಡ್ತೀವಿ, ಫೀಲ್ಡ್ ಅಲ್ಲಿ ನೋಡ್ಕೊಂತೀವಿ, ಅದೇ ಮೇನ್ ಸರ್. ಹಂಗಾಗಿ 85% ಲಾಸ್ ಆಗಿ ಹೋಗ್ತಾ ಇದಾರೆ ಪೂರ್ತಿ. ಅದೇನು ಇವಾಗ ಪ್ರೆಸೆಂಟ್ ಒಂದ್ ಬೆಳೆ ಮುಗಿತು ನಂದು, 2019 ಇಸ್ವಿಗೆ ಆ ಬೆಳೆ ತೆಗಿಸಿದ್ವಿ ಸರ್. ಒಂದು 6 ಬೆಳೆ ಬಂತು ನಮ್ಗೆ ಕ್ರಾಪ್, 10 ಲಕ್ಷ ಇನ್ವೆಸ್ಟ್ಮೆಂಟ್ ಸರ್ ನಮ್ದು ಒಟ್ಟಾರೆ. ಅದರಿಂದ 35 ಲಕ್ಷ ಲಾಭ ಆಯ್ತು, 35 ಲಕ್ಷ ಲಾಭ ಆಯ್ತು. 10 ಲಕ್ಷ ಖರ್ಚು ಮಾಡಿದ್ರಿ, 10 ಲಕ್ಷ ಡೇ ಒನ್ ನಿಂದ ಕೊನೆವರೆಗೂ 10 ಲಕ್ಷ ಇನ್ವೆಸ್ಟ್ಮೆಂಟ್ ಖರ್ಚಾಗಿದೆ. ಅದನ್ನ ಖರ್ಚು ಬಿಟ್ಟು 35 ಲಕ್ಷ ಆದಾಯ ಬಂತು ಸರ್ ನಮ್ಗೆ. 2019 ತೆಗಿಸ್ತೀವಿ, ಮತ್ತೆ ಒಂದೂವರೆ ವರ್ಷ ಗ್ಯಾಪ್ ಮಾಡಿದ್ವಿ. ಇನ್ ಬೇರೆ ಜಮೀನ್ಗೆ ಆ ಬೆಳೆಗೆ ಹಾಕ್ಬಾರ್ದು, ಯಾವ್ದೇ ದಳಬೆ ಹಾಕಿದ್ರು 4-5 ವರ್ಷ ಆ ಬೆಳೆಗೆ ರೋಗ ಮತ್ತೆ ಕೀಟನಾಶಕ ಜಾಸ್ತಿ ಇತ್ತು. ನಾವು ಇನ್ನೊಂದ್ ಏನ್ ಮಾಡಿದ್ವಿ ಅಂದ್ರೆ ಗೂಟಿ ಸಸಿ ತರಿಸ್ವಿ. ಆ ಟೈಮಲ್ಲಿ ಮೊದಲು ನಮ್ಗೇನು ಗೊತ್ತಿಲ್ಲ ಅವಾಗ ಟಿಶ್ಯೂ ಕಲ್ಚರ್ ಬಗ್ಗೆ, ಎಲ್ಲ ಸಸಿ ತಂದು ಆ ಪ್ಲಾಟಲ್ಲಿ ರೋಗ ಇತ್ತು ನಮ್ಗೆ ಬಂದ್ಬಿಡುತ್ತೆ. ಈಗ 1.5 ವರ್ಷ ಬಿಟ್ಟು ಮತ್ತೆ ಪ್ರೆಸೆಂಟ್ ಇಲ್ಲಿಗೆ ಕರೆಕ್ಟ್ ಆಗಿ 11 ತಿಂಗಳಾಗಿದೆ ಸರ್. ಇನ್ ದ ಮಂತ್ ಆಫ್ ಜನವರಿ 2000 ಅಲ್ಲಿ ಗುಜರಾತ್ ಇಂದ ABC ಗ್ರೂಪ್ಸ್ ಅಂತ ಹೇಳಿ ಪರ್ಚೇಸ್ ಚೆನ್ನಾಗಿತ್ತಲ್ಲ, ಟಿಶ್ಯೂ ಕಲ್ಚರ್ ತಗಿಸಿ 1.5 ಎಕರೆಗೆ ವಸತಿ ಮಾಡೋದಕ್ಕಿಂತ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ಲಾನ್ ಮಾಡಿ ಇವಾಗ ಪ್ರೆಸೆಂಟ್ ಇದೆ. ಈಗ ಮಾರ್ಚಿಗೆ ಅದ್ ಫ್ಲವರ್ ಸೆಟ್ ಮಾಡ್ತೀವಿ. ಅದ್ ಹಾಕ್ಬೇಕಾದ್ರು ಜನಗಳು ಹಂಗಂದ್ರು, ಎಲ್ಲ ಕಿತ್ತಾಕ್ತಿದಾರೆ, ನಿಮಗೆ ಬುದ್ಧಿ ಇಲ್ವಾ, ಯಾಕೆ ಹಾಕ್ತಿದ್ದೀರಾ, ಅದ್ರ ಬದಲು ತೆಂಗು ಹಾಕ್ಬೋದಿತ್ತಲ್ವಾ, ಅಡಿಕೆ ಹಾಕ್ಬೋದಿತ್ತು, ಟೊಮೊಟೊ ಹಾಕ್ಬೇಕಿತ್ತು. ಬಟ್ ಅದನ್ನ ಒಂದ್ಸತಿ ಬೆಳೆದಿದೀವಲ್ವ, ನಮಗೆ ಗೊತ್ತಿದೆ ಅದ್ರ ಬಗ್ಗೆ ಏನು ಅಂತ. ಇರ್ಲಿ ಬಿಡಿ ಪರವಾಗಿಲ್ಲ, ರೋಗಗಳು ಜಾಸ್ತಿ ಮತ್ತೆ ಇನ್ವೆಸ್ಟ್ಮೆಂಟ್ ಸರ್, ಅವಾಗಿನ ರೇಟ್ಗೂ ಇವಾಗಿನ ರೇಟ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಅವಾಗ ನಾವು ಸ್ಟಾರ್ಟಿಂಗ್ 2012 ಒಂದು ಗೊಬ್ಬರ ಪೊಟ್ಯಾಶ್ ತೊಗೊಳಕ್ ಹೋದ್ರೆ 400 ರೂಪಾಯಿಂದ 500 ರೂಪಾಯಿ ಇತ್ತು. ಇವಾಗ ಪೊಟ್ಯಾಷ 1100 ರೂಪಾಯಿ ಇದೆ, ಎಲ್ಲಾದ್ರೂ 50% ಜಾಸ್ತಿ ಆಗೋಗಿದೆ. ಅವಾಗ 3.5 ಲಕ್ಷಕ್ಕೆ ಕ್ರಾಪ್ ತೆಗ್ದಿದ್ವಿ, ಈ ಪ್ರೆಸೆಂಟ್ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಇನ್ನೂ 3 ಲಕ್ಷ ಬೇಕು ನನಗೆ. ಅವಾಗ ಹಾಕಿದ್ದು 3 ಎಕರೆ, ಇವಾಗ ಹಾಕಿರೋದು 1.5 ಎಕರೆ. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಿದೀವಿ. ಬಟ್ ನನಗೆ ಇದೆ 100% ಕಾನ್ಫಿಡೆನ್ಸ್ ಇದೆ, ನಾನು ಅದ್ರಲ್ಲಿ ಲಾಭ ಮಾಡೇ ಮಾಡ್ತೀನಿ ಅಂತ ಹೇಳಿ ನನಗೆ ಕಾನ್ಫಿಡೆನ್ಸ್ ಇದೆ. ಈಗ 2012 ಇಸವಿನಲ್ಲಿ ನೀವು ಹಾಕ್ದಾಗ ಹೊಸದು ಅಂತ ನಾನು ಆವಾಗ್ಲೇ ಹೇಳಿದೆ, ಯಾವ್ದಾದ್ರು ಒಂದು ಹೊಸ ಬೆಳೆ ಹಾಕ್ತಾಗ ಒಂದಷ್ಟು ಕಷ್ಟ ಆಗುತ್ತೆ ರೈತರಿಗೆ. ಯಾವ ಟೈಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಯಾವ ಗೊಬ್ಬರ ಹಾಕ್ಬೇಕು, ಯಾವ ಕೀಟನಾಶಕ ಸಿಂಪಡಣೆ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಈ ಚಾಟ್ನಿ ಮಾಡೋದು ಈ ತರದ್ದೆಲ್ಲ ಬರುತ್ತೆ ಅದ್ರಲ್ಲಿ, ಅದೆಲ್ಲ ಅದನ್ನ ಹೆಂಗ್ ತಿಳ್ಕೊಂಡ್ರಿ ಹೊಸ ಹೊಸ? ಹೆಂಗಂದ್ರೆ ಅದೇ ನಮ್ಮ ಮಾಮೋರ್ ಫಸ್ಟ್ ಹಾಕಿದ್ರು 1 ವರ್ಷ ಮುಂಚೆ, ಆ ರಮೇಶ್ ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ಇಂದ ನಮ್ಗೊಬ್ರು ಡಾಕ್ಟರ್ ಪರಿಚಯ ಆದ್ರು, ರಾಮು ಡಾಕ್ಟರ್ ಅಂತ ಹೇಳಿ. ಅವರು ಸ್ವಂತ ಅವ್ರು ಬಂದ್ರೆ ಹಿರಿಯೂರ್ ಸೈಡ್ ಸರ್, ಅವರು ಮಂತ್ಲಿ ಒಂದ್ಸತಿ ವಿಸಿಟ್ ಮಾಡೋರು, ನಮ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡೋರು, ನಮ್ಗೆ ಏನ್ ಒಂದ್ ಮಂತ್ ಬೇಕೋ, ಗೊಬ್ಬರಗಳಾಗಿರ್ಬೋದು ಸ್ಪ್ರೇಗಳಾಗಿರ್ಬೋದು ಅದನ್ನೆಲ್ಲ ನಮಗೆ ಹೇಳೋರು, ಇದರ ಮಾಡಿ ಈ ತರ ಮಾಡಿ ಅಂತ ಹೇಳಿ. ಮಂತ್ಲಿ ಒಂದ್ ವಿಸಿಟ್ ಮಾಡಿ, ಏನಾದ್ರು ರೋಗ ಇದ್ರೆ ಅದೆಲ್ಲ ಹೇಳ್ಕೊಂಡು ಅವ್ರ ಕಡೆಯಿಂದ ಸ್ವಲ್ಪ ಐಡಿಯಾ ಬಂದ್ ಸರ್ ನಮ್ಗೆ. ಮತ್ತೆ ಅಕ್ಕಪಕ್ಕದಲ್ಲ ಫ್ಲಾಟ್ಗಳು ವಿಸಿಟ್ ಮಾಡ್ತೀವಿ, ಏನೋ ಒಂದು ಆಶ್ಚರ್ಯ, ಅವ್ರು ಹಾಕಿದಾರೆ ಅವ್ರು ತಗೊಂಡ್ರು ಅಂತ ಹೇಳಿ ಆಶ್ಚರ್ಯ. ಅದನ್ನ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ನಮ್ಗೊಂದು ಐಡಿಯಾ ಬಂತು. ಕೊನೆಗೆ 1-2 ವರ್ಷ ಆದ್ಮೇಲೆ ನಾವೇ ಅದ್ರಲ್ಲಿ ಎಕ್ಸ್ಪರ್ಟ್ ಆದಂಗಾಯ್ತು. ಆಮೇಲೆ ಡಾಕ್ಟರ್ ಏನ್ಸ್ ಬರೋದು ಬಿಟ್ರು, ಕೊನೆಗೆ ಇನ್ನೊಂದು 4 ವರ್ಷ ನಾವೇ ಸ್ವಂತ ಮಾಡ್ಕೊಂಡು ಹೋಗ್ತಾ ಇದೀವಿ. 6 ವರ್ಷಕ್ಕೆ ಅಥವಾ 6 ಕ್ರಾಪ್ ಆದ್ಮೇಲೆ ಹೋಯ್ತು ಬೆಳೆ ಅಂತ ಹೇಳಿದ್ರು. ಯಾಕೆಂದ್ರೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ನಾವು ಗೂಟಿ ಸಸಿ ತಂದಿದ್ವಿ, ಅದ್ರಲ್ಲಿ ಫಸ್ಟ್ ಈ ಬ್ಲೈಟ್ ಅಂಗಮಾರಿ ಅಂತ ಒಂದು ರೋಗ ಬಂದ್ಬಿಡುತ್ತೆ. ಮೇಜರ್ ಪ್ರಾಬ್ಲಮ್ ಅದೇ ಸರ್ ಇವಾಗ, ಅದು ಗಿಡದ ಜೊತೆ ಬಂದ್ಬಿಡುತ್ತೆ. ವರ್ಷ 1, 2, 3, 4 ಹಂಗ ಹೋಗ್ತಾ ಬಂತು. ಲಾಸ್ಟ್ ಬಂದಾಗ 70-75% ಅಕ್ವೈರ್ ಮಾಡ್ಕೊಂತು. ಸೊ ನಮಗೆ ಗೊತ್ತಾಯ್ತು ಅದರಲ್ಲಿ ಲಾಭ ಮಾಡಕ್ ಆಗಲ್ಲ, ನಾವು ಇನ್ ಎಷ್ಟೇ ಮಾಡಿದ್ರು ವೇಸ್ಟ್ ಅಂತ ಹೇಳಿ. ಸೊ ಅದನ್ನ ನಾನು 2019 ತಗಿಸ್ಬಿಟ್ವಿ ಸರ್, 6 ಬೆಳೆ ಮಾಡಿ ತಗಿಸ್ಬಿಟ್ವಿ. ಬಟ್ ಅವತ್ತು ನಮಗೆ ಲಾಭ ಆಯ್ತು, 2.5 ಲಕ್ಷ ಖರ್ಚು ಮಾಡಿದ್ವಿ, ಅವತ್ತು ನಮಗೆ 3 ಲಕ್ಷ ಆಯ್ತು. ರೋಗ ಇದ್ದು ಕೂಡ 3 ಲಕ್ಷ ಆಯ್ತು. ಮತ್ತೆ ಬೇರೆ ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಸರ್, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಟಿಶ್ಯೂ ಕಲ್ಚರ್ ತಗಿಸಿ ಮಾಡ್ಬೇಕು ಅಂತ ಪ್ಲಾನ್ ಇತ್ತು. ಅದನ್ನ ತಗಿಸಿದ ತಕ್ಷಣನೇ ಅದಕ್ಕೆ 1 ತಿಂಗಳೊಳಗೆ ನಾನು ಕಲ್ಲಂಗಡಿ ಹಾಕಿದ್ದು. 2019-20 ಕಲ್ಲಂಗಡಿ ಹಾಕಿದ್ದು ಸರ್. ನೀವು ದಾಳಿಂಬೆ ದಾಳಿಂಬೆ ತೆಗೆದು ಅದಕ್ಕೆ ಕಲ್ಲಂಗಡಿ ಹಾಕಿದ್ದು? ಕಲ್ಲಂಗಡಿ ಅದು ತುಂಬಾ ವರ್ವು ಚೆನ್ನಾಗಿತ್ತಲ್ಲ ಸರ್, ದಾಳಿಂಬೆಗೆಲ್ಲ ಗೊಬ್ಬರದ್ದು ಅದೆಲ್ಲ ಹಾಕಿದ್ವಲ್ಲ, ಹಂಗಾಗಿ ಕಲ್ಲಂಗಡಿ ಹಾಕಿದಾಗ 3 ಎಕರೆಗೆ ತುಂಬಾ ಚೆನ್ನಾಗಿ ಬಂತು ಕಲ್ಲಂಗಡಿ. ಅದು ಮೆಲೋಡಿ ಅಂತ ಹೇಳಿ ಸೀಡ್ಲೆಸ್, ತುಂಬಾ ಚೆನ್ನಾಗಿ ನೇಮ್ ಚೆನ್ನಾಗಿತ್ತದು. ಅವರು ಕಡೂರಿಂದ ನಮ್ಗೆ ಒಬ್ರು ಏಜೆನ್ಸಿ ತಗೊಂಡು, ತುಂಬಾ ಬೀಜ ಕಾಸ್ಟ್ಲಿ ಸರ್, ಅದು 1 ಕೆಜಿಗೆ 3,000 ರೂಪಾಯಿ ಆಗುತ್ತೆ. ಓಹೋ, ಬೀಜನೆ ಅದೇನು ಐಡಿಯಾ ಇಲ್ಲ, ಎಲ್ಲಾರು ಇನ್ನೇನು ಯಾರೋ ಮಾಡೋದ್ ಬಿಟ್ಟು ಬೇರೆ ಏನೇನೋ ಮಾಡ್ತಿರಲ್ಲ ಅನ್ಕೊಂಡು ನನ್ನ ಆಡ್ಕೊಳೋದು ಜಾಸ್ತಿ, ದುಡ್ಡು ಹೆಚ್ಚಾಗಿದೆ ಬಿಡು ಮಾಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ. ಬಟ್ ನನಗೆ ಅದು ಏನೋ ಹೊಸ ಬೆಳೆ ಮಾಡ್ಬೇಕು ಅಂತ ಇಂಟ್ರೆಸ್ಟ್. ಅದನ್ನ ಮಲ್ಚಿಂಗ್ ಶೀಟ್ ಎಲ್ಲ ಹಾಕ್ಸಿ ಫಸ್ಟ್ 1/2 ಕೆಜಿ ಬೀಜ ತಂದೆ ಸರ್, 20,000 ರೂಪಾಯಿ ಬೀಜ ತಗೊಂಬಂದೆ, 3/4 ಕೆಜಿ. ಐಡಿಯಾ ಇಲ್ಲ ನನಗೆ, ಮಲ್ಚಿಂಗ್ ಶೀಟ್ ಹಾಕಿಸ್ತೀವಿ, ಬೀಜ ತೆಗೆದು ಉಣ್ಕೊಂಬಂದ್ವಿ. ಅದು 8-9 ದಿವಸಕ್ಕೆ ಕಾಣುತ್ತೆ ಎಲೆ, 10 ದಿವಸ ಆಯ್ತು, 12 ದಿವಸ ಆಯ್ತು, ಎಲೆಗಳೇನು ಕಾಣ್ಲಿಲ್ಲ. ಇಷ್ಟೆಲ್ಲ ಕಷ್ಟ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ಇದನ್ನ ಕಾಣ್ತಾ ಇಲ್ವಲ್ಲ, ಅವಾಗ ಅವ್ರಿಗೆ ಫೋನ್ ಮಾಡಿದೆ, ಸರ್ ಇಲಿಗಳೆಲ್ಲ ತಿಂದಾಕ್ಬಿಡ್ತವೆ ಬೀಜ, 20,000 1,000 ಇಲ್ಲ ಸರ್, 500 ಬೀಜ ಬಿಟ್ಟು ಮ್ಯಾಕ್ಸಿಮಮ್ 98% ಇಲಿಗಳು ರಾತ್ರಿ ಹಾಕಿದ ದಿನ ತಿಂದ್ಬಿಟ್ಟಿದ್ದಾರೆ. ಕಲ್ಲಂಗಡಿ ಬೀಜ ಕಂಡ್ರೆ ಕಲ್ಲಂಗಡಿ ಬೀಜ ಹೌದು ಸರ್, ಸ್ವೀಟ್ ಇರುತ್ತೆ, ಬಿಡಲ್ಲ ಅದು ಬಿಡಲ್ಲ. ಇದೊಳ್ಳೆ ಸರಿ ಆಯ್ತಲ್ಲ, 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಅದಕ್ಕಿಂತ ಹೆಚ್ಚಾಗಿ ಮಲ್ಚಿ ಶೀಟ್ ಹಾಕ್ಸಿ ಅದನ್ನೆಲ್ಲ ಉಳುವೆ ಮಾಡ್ಕೊಂಡು ಆಲ್ರೆಡಿ ಅದನ್ನ ಭೂಮಿ ಸಾಗಣೆ ಮಾಡಕ್ಕೆ 25-30,000 ಖರ್ಚು ಮಾಡಿದ್ವಿ ಶೀಟ್ ಎಲ್ಲ ಹಾಕ್ಸಿ. ಏನ್ ಮಾಡೋದು, ಕೊನೆಗೆ 15 ದಿವಸ ಡ್ರಾಪ್ ಆಯ್ತು, ಬೇಜಾರಾಯ್ತು.

ಅತ್ತೆ ಮಾವ ಗಂಜಿ ಸುತ್ತೇಳು ನೆರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ಮಗಳೇ ಅತ್ತೆ ಮನೆಯಾಗೆ ಬಾಳಮ್ಮ ಅತ್ತೆ ಮನೆಯಾಗೆ ಬಾಳಮ್ಮ ಬಿಕೆ ಸುಮಿತ್ರಾ ಅವರ ಸ್ವರದಲ್ಲಿ ಜಾನಪದ ಗೀತೆಯನ್ನ ಕೇಳಿದ್ರಿ. ಹ್ಮ್ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನ ಕದೂರ 2.2 ಮೆಗಾಹರ್ಟ್ಸ್ಗಳು ಕೇಳುಗರಿಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಪ್ರಾಯೋಜಿತ ಕಾರ್ಯಕ್ರಮ ದಿಕ್ಸೂಚಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ. ಕಾರ್ಯಕ್ರಮದ ಪ್ರಾಯೋಜಕರು ಎಪಿಜೆ ಅಕಾಡೆಮಿ ಕೆಆರ್ಪುರಂ ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. ನಂತರ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. 7:00 ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ಪರಿಸರ ಸಂರಕ್ಷಣೆಯಲ್ಲಿ ಯುವಜನತೆಯ ಪಾತ್ರ. ಭಾಗವಹಿಸುವವರು ಕಲಬುರಗಿಯ ರೇಷ್ಮಿ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಕುಮಾರಿ ಶರಣೇಶ್ವರಿ ರೇಷ್ಮಿ ಮಹಿಳೆಯರ ಬಿಎಡ್ ಕಾಲೇಜಿನ ವಿದ್ಯಾರ್ಥಿನಿಯರು. 8:00 ಮನ್ ಕಿ ಬಾತ್, ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. 9:00 ಪಾಶ್ಚಿಮಾತ್ಯ ಸಂಗೀತ ಕಾರ್ಯಕ್ರಮ. 9:30 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭೆ, ಸುಷ್ಮಾ ವಾಜಪೇಯಿ ಅವರ ಗಾಯನವನ್ನು ಕೇಳಬಹುದು. ಕೇಳುಗರೆ, ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:00